ವರ್ಟಿಸಿಲಮ್ ಲೆಕ್ಯಾನೆ ಅನ್ನೋಂಥದ್ದು ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ. ಇದು ಸುಮಾರು ಒಂದು 15-20 ವರ್ಷದ ಹಿಂದ್ಗಡೆನೇ ಈ ಒಂದು ತಂತ್ರಜ್ಞಾನ ಅನ್ನೋದು ಅಂತಂದರೆ ಎಲ್ಲ ಒಂದು ವಿಶ್ವ ಮಟ್ಟದಲ್ಲಾಗಲಿ ಅಥವಾ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ 2016 ನಂತರ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಮತ್ತು ಈ ತಂತ್ರಜ್ಞಾನವನ್ನು ರೈತರಿಗೆ ಮುಟ್ಟಿಸ್ಲಿಕ್ಕೆ ನಾವು ಕಾರ್ಯೋನ್ಮುಖರಾದೀವಿ. ಅದರಲ್ಲೂ ಕೂಡ ಈಗ 2017-18 ಅತ್ಯಂತ ಅಧಿಕ ಪ್ರಮಾಣದಲ್ಲಿ ನಾವು ಈ ವರ್ಟಿಸಿಲಮ್ ಲೆಕ್ಯಾನೆ ಅನ್ನೋ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಎಲ್ಲಿ ಬಹಳಷ್ಟು ಪ್ರಚಲಿತವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಭತ್ತದ ಬೆಳೆಯಲ್ಲಿ ಬರುವಂತ ಇದು ಕಂದು ಜಿಗಿ ಹುಳ ಏನಿರ್ತದೆ, ಈ ಕಂದು ಜಿಗಿ ಹುಳಗಳಿಗೆ ನಿರ್ವಹಣೆ ಮಾಡ್ಬೇಕಾಯ್ತಂದ್ರೆ ರೈತರು ಬಹಳಷ್ಟು ಅವಲಂಬನೆ ಆಗಿರೋದು ಕೀಟನಾಶಕಗಳ ಮೇಲೆ. ಅದರಲ್ಲೂ ಕೂಡ ಈ ಕೀಟನಾಶಕಗಳಲ್ಲಿ ಆಗ್ತಿರುವಂತ ದುಷ್ಪರಿಣಾಮಗಳನ್ನು ನಾವು ಕಡಿಮೆ ಮಾಡೋದಕ್ಕೋಸ್ಕರ ಪರ್ಯಾಯವಾಗಿ ಏನಾದರೂ ತಂತ್ರಜ್ಞಾನಗಳು ಇದ್ದಾವೆನಂತ ಅಭ್ಯಾಸ ಮಾಡಲಾಗಿ ಈ ಒಂದು ವರ್ಟಿಸಿಲಮ್ ಲೆಕ್ಯಾನೆ ಅಂತ ಒಂದು ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಈ ಒಂದು ಕಂದು ಜಿಗಿಗಳನ್ನು ನಿರ್ವಹಣೆ ಮಾಡುವಂತ ಒಂದು ಕ್ಷಮತೆ ಕಂಡು ಬಂದಿರುತ್ತದೆ. ಸೊ ಅದನ್ನೇ ನಾವು ನಮ್ಮ ಒಂದು ಪ್ರಯೋಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ವರ್ಷ ಅಂತಂದ್ರೆ 2017-18 ಸರಿಸುಮಾರು ಏನಿಲ್ಲ ಅಂತಂದ್ರೆ ನಾವು ಒಂದು ಟನ್ನಿಂದ ಎರಡು ಟನ್ನಿನಷ್ಟು ಈ ಒಂದು ಜೈವಿಕ ಉತ್ಪಾದನೆ ಮಾಡಿದ್ವಿ. ಅದೇ ರೀತಿ ರೈತರಿಗೂ ಕೂಡ ಈ ಒಂದು ಪ್ರಾತ್ಯಕ್ಷತೆಗಳನ್ನು ಕೂಡ ನಾವು ರೈತರ ಹೊಲಗಳಲ್ಲಿ ಮಾಡಿದ್ದೀವಿ. ಅದರಲ್ಲೂ ಈ ಭತ್ತದ ಕಂದು ಜಿಗಿಗಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮತ್ತೆ ಇನ್ನು ನಮ್ಮ ಈ ಭಾಗದಲ್ಲಿ ಎಲ್ಲಿ ಈ ಒಂದು ಹಸಿರು ಮನೆಗಳನ್ನು ಹಾಕೊಂಡು ತರಕಾರಿ ಬೆಳೆಗಳನ್ನು ಸೇಡ್ ನೆಟ್ನಲ್ಲಿ ತರಕಾರಿ ಬೆಳೆಗಳಲ್ಲಿ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅದರಲ್ಲಿ ಈ ಕ್ಯಾಪ್ಸಿಕಮ್ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ ಅಂತ ಪ್ರದೇಶದಲ್ಲಿ ಕೂಡ ನಾವು ಈ ಒಂದು ವರ್ಟಿಸಿಲಮ್ ಲೆಕ್ಯಾನೆ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ರೈತರಿಗೆ ಪ್ರಾತ್ಯಕ್ಷತೆ ಮುಖಾಂತರ ಇದರ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿದ್ದೀರಿ. ಹೇಗೆ ಈಗ ಬಳಸುವುದಾದ್ರೆ ರೈತರು ಯಾವ ರೀತಿ ಇದನ್ನ ಬಳಸಬೇಕು? ಬೆಳೆಗಳಲ್ಲಿ ರಸ ಇರತಕ್ಕಂತಹ ಕೀಟಗಳು ಸಾಮಾನ್ಯವಾಗಿ ಬಹಳಷ್ಟು ಬೆಳೆಗಳು ಬರ್ತಿರ್ತವೆ, ಆ ಎಲ್ಲಾ ಬೆಳೆಗಳಿಗೂ ಬಳಸಬಹುದು ಅಂತೀರಾ? ಹೇಗೆ ಬಳಸುವುದಾದ್ರೆ ಹೇಗೆ ಬಳಸಬೇಕು ಅದನ್ನ? ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ನಾವು ಬಳಕೆ ಮಾಡಬೇಕಾಯ್ತಂತಂದ್ರೆ ಈ ಯಾವಾಗ ತೇವಾಂಶ ಜಾಸ್ತಿ ಇರ್ತದೋ ಆಮೇಲೆ ಶಾಖ ಟೆಂಪರೇಚರ್ ಕಡಿಮೆ ಇರ್ತದೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ. ಅದರಲ್ಲೂ ಕೂಡ ಈ ಒಂದು ವರ್ಟಿಸಿಲಮ್ ಲೆಕ್ಯಾನೆ ಏನಿದೆ ಈ ಒಂದು ಹಸಿರು ಮನೆಯಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೇಡ್ ನೆಟ್ನಲ್ಲಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಆಗಲಿ ಅಥವಾ ವಿವಿಧ ಹೂವದ ಬೆಳೆಗಳನ್ನು ಬೆಳೆಯುವಂತ ರೈತರಿಗೆ ಏನಿದೆ ಅಂತಂದ್ರೆ ಅಲ್ಲಿ ಈ ಒಂದು ಕೀಟಗಳು ರಸಯುರ ಕೀಟಗಳದೇ ಸಮಸ್ಯೆ ಅಲ್ಲಿ ಯಾವುದೇ ತರದ ಅಷ್ಟೊಂದು ಬೇರೆ ಕೀಟಗಳು ಕಾಯಿ ಕೊರಕಗಳಾಗಲಿ ಅಥವಾ ಎಲೆ ತಿನ್ನೋ ಕೀಟಗಳ ಬಾಧೆ ಕಡಿಮೆ ಇರ್ತದೆ, ಆದ್ರೆ ರಸಯುರ ಕೀಟಗಳು ಬಹಳ ಇರೋದ್ರಲ್ಲಿಂದ ಆಮೇಲೆ ಈ ಹಸಿರು ಮನೆಯಲ್ಲಿ ನಾವ್ ಏನ್ ಕಂಡೀಷನ್ ಹೇಳ್ತೀವಲ್ಲ ಸರ್, ಈಗ ಟೆಂಪರೇಚರ್ ಕಡಿಮೆ ಇದ್ದು ಹ್ಯುಮಿಡಿಟಿ ಜಾಸ್ತಿ ಅಂತಂದ್ರೆ ಇದು ಒಂದು ತರ ವರದಾನ. ಯಾವ್ದಕ್ಕೆ ಅಂದ್ರೆ ವರ್ಟಿಸಿಲಮ್ ಲೆಕ್ಯಾನಿಗೆ ಅದು ಚೆನ್ನಾಗಿ ಬೆಳಿಲಿಕ್ಕೆ ವರದಾನ ಕೊಟ್ಟಂಗ. ಅಂದ್ರೆ ಈಗ ಸಾಮಾನ್ಯವಾಗಿ ಓಪನ್ ವೆದರ್ ನಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ತಿದ್ದು ಒಳ್ಳೆ ಕೆಲಸ ಮಾಡ್ತದೆ ಅಂದ್ರೆ ಈಗ ನಾವು ವಿಂಟರ್ ಸೀಸನ್ ದಾಗ ಏನದ ಆದಷ್ಟು ಚೆನ್ನಾಗಿ ಹೇಳ್ಬೋದು, ಈ ಸಮ್ಮರ್ ಸೀಸನ್ ಆಗ ಅಷ್ಟು ಕೆಲಸ ಮಾಡೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಈ ಕಣಗಳು ಸೂರ್ಯನ ಪ್ರಕೃತಿಗೆ ಸತ್ತೋಗುವಂತ ಸಾಯುವಂತ ಜಾಸ್ತಿ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಬಹಳಷ್ಟು ಒತ್ತು ಎಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ ಭತ್ತ ಎಲ್ಲಿ ಅರ್ಲಿ ಸ್ಟೇಜ್ ನಾಗ ಬೆಳಿತೀವಿ, ಖರೀಫ್ ನಾಗ ಏನ್ ಬೆಳಿತಿರ್ತೀವಿ ಇಲ್ಲ ಅಂದ್ರೆ ಸಮ್ಮರ್ಕ್ಕಿಂತ ಖರೀಫ್ ನಲ್ಲಿ ಬೆಳೆಯುವಂತ ಮುಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಬಹಳಷ್ಟು ಇದನ್ನ ಒತ್ತು ಕೊಡ್ತಾ ಇದೀವಿ. ಆಮೇಲೆ ಈ ಹಸಿರು ಮನೆಯಲ್ಲಿ ಬಹಳಷ್ಟು ನಾವು ಈ ಒಂದು ವರ್ಟಿಸಿಲಮ್ ಲೆಕ್ಯಾನೆ ಜೈವಿಕ ಕೀಟ ಶಿಲೀಂಧ್ರ ನಾಶಕದ ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೀವಿ. ಹೇಗಿದು ವರ್ಟಿಸಿಲಮ್ ಲೆಕ್ಯಾನೆ ಜೈವಿಕ ಕೀಟ ಶಿಲೀಂಧ್ರ ನಾಶಕನ ಬಳಸೋದ್ರೆ ಯಾವ ರೀತಿ ಸಿಂಪರಣೆ ಮಾಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಇದನ್ನು ಸಿಂಪರಣೆ ಮಾಡಬೇಕಾಗುತ್ತದೆ? ಅಂದ್ರೆ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಸಿಂಪರಣೆ 8 ಸಲ ಮಾಡಬೇಕಾಗತ್ತೆ ಬೆಳಗ್ಗೆ. ಈ ಹಸಿರು ಮನೆಯಲ್ಲಿ ಅಂತೂ ನೀವು ವಾರಕ್ಕೊಂದ್ಸಲ ಸಿಂಪರಣೆ ಪರಿಣಾಮಗಳು ಏನು ಇರೋದಿಲ್ಲ, ನಿಮ್ಗೆ ಸಿಂಪರಣೆ ಮಾಡಲೇಬೇಕು. 2 ವಾರಕ್ಕೊಂದ್ಸಲ ಆದ್ರೂ ಮಾಡಬಹುದು. ಯಾಕಂತಂದ್ರೆ ಇದು ಹಸಿರು ಮನೆಯಲ್ಲಿ ಮಾತ್ರ ನೀವು ವೀಕ್ಲಿ ಒಂದ್ಸಲ ಸ್ಪ್ರೇ ಮಾಡ್ರಿ ಅಂತಾನೆ ಹೇಳ್ತಾ ಇರ್ತೀವಿ. ಇದು ಒಂದೇ ಅಲ್ಲ, ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ನಿಮಗೆ ಪರ್ಯಾಯವಾಗಿರುವಂತಹದ್ರ ಜೊತೆಗೆ ಇದನ್ನು ಸಿಂಪರಣೆ ಮಾಡಬಹುದು ಒಂದು. ಆಮೇಲೆ ಭತ್ತದಲ್ಲಿ ಆದರೂ ಕೂಡ ಈ ಸಿಂಪರಣೆ ಮಾಡಬೇಕಾದ ಸಂದರ್ಭದಲ್ಲಿ ಸುಮಾರು 3 ಅಥವಾ 4 ಸಲ ಸಿಂಪರಣೆ ಮಾಡ್ಲಿಕ್ಕೆ ನಾವು ಶಿಫಾರಸ್ ಮಾಡ್ತಾ ಇದ್ದೀವಿ. ಅಂದ್ರೆ 1/2 ಕೆಜಿ 1 ಎಕರೆಗೆ ಹೋಗುತ್ತೆ ಸರ್. ಅಂದ್ರೆ ರಸ ಹೀರ್ತಕ್ಕಂತ ಕೀಟಗಳು ಸಂಪೂರ್ಣ ಒಂದು ಎಷ್ಟು ಪ್ರತಿಶತ ಅಂದಾಜು ನಿಮಗೆ ಸಂಶೋಧನೆಗಳ ಪ್ರಕಾರ ಗೊತ್ತಾಗಿದೆ? ಹತೋಟಿ 60-70% ಅಂತ ಯಾವುದೇ ತೊಂದರೆ ಇಲ್ಲ ಸರ್. 60-70% ನಾವು ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕ ಬಳಕೆ ಮಾಡೋದ್ರಿಂದ ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಹರ್ಟಿಜಿಲಿಯಂ ಲೇಖನಿಯನ್ನ ಸಿಂಪರಣೆ ಮಾಡಿದಾಗ ರೈತರು ಯಾವುದೇ ಕೀಟನಾಶಕ ಮತ್ತೆ ಒಂದ್ 8 ದಿವಸ ಬಿಟ್ಟು ಸಿಂಪರಣೆ ಮಾಡಬಾರದು ಮಾಡಿ, ಯಾಕಂದ್ರೆ ನಿಮ್ಗೆ ಅಲ್ಲಿ ಹುಳಗಳ ಆದಷ್ಟು ಕಡಿಮೆ ಇದ್ದೇ ಇರ್ತದೆ. ಅಂದ್ರೆ ಇದನ್ನ ಸಾವಯವ ಕೃಷಿಯನ್ನ ಮಾಡುವಂತ ರೈತರಿಗೆ ಒಂದು ವರದಾನ ಇದು. ಹೌದು ಸರ್, ಎಸ್ಪೆಷಲಿ ಸಾವಯವ ಅವರಿಗೆ ಟಾರ್ಗೆಟ್ ಇಟ್ಕೊಂಡೆ ಮಾಡಿರೋಂತ ಒಂದು ಪ್ರಯೋಗಾಲಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹೇಗೆ ಇದರ ಒಂದು ಫಲಿತಾಂಶಗಳು ಹೇಗೆ ಬಂದಿದ್ದಾವೆ, ರೈತರು ಹೇಗೆ ಇದರ ಒಂದು ಪ್ರಯೋಜನ ಪಡ್ಕೋತಾ ಇದ್ದಾರೆ ಸರ್? ಈಗ ಎಸ್ಪೆಷಲಿ ಹಸಿರು ಮನೆಯಲ್ಲಿ ಬೆಳೆಯುವಂತ ರೈತರು ಮಾತ್ರ ಬಹಳಷ್ಟು ಪೂರಕವಾದಂತ ಒಂದು ಫಲಿತಾಂಶಗಳನ್ನು ನಮಗೆ ತಿಳಿಸಿರ್ತಾರೆ. ಆಮೇಲೆ ಬಹಳಷ್ಟು ಈಗ ಮುಂಚೆ ಒಂದು ವರ್ಷದಿಂದ ಕಡೆ ನಾವು ರೈತರ ಹತ್ರ ಹೋಗ್ಬಿಟ್ಟು ಇಲ್ಲ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದ್ವಿ. ಬಟ್ ಇತ್ತೀಚಿನ ದಿನದಾಗ ಅಂದ್ರೆ ಈಗ ಸುಮಾರು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು, ರೈತರು ತಾವಾಗಿ ನಮ್ಮ ಒಂದು ಈ ಒಂದು ಜೈವಿಕ ಪ್ರಯೋಗಾಲಯಕ್ಕೆ ಬಂದು ಈ ಒಂದು ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೊಂದು ಒಳ್ಳೆ ಉತ್ತಮ ಒಂದು ಫಲಿತಾಂಶ ಅಂತಾನು ಹೇಳ್ಬೋದು, ಅಥವಾ ಒಂದು ಉತ್ತಮ ನಡೆ ಅಂತಾನು ಹೇಳ್ಬೋದು. ಈ ಹೊರ್ಟಿಸಿಲಿಯಂ ಲೆಕಾನಿ ರೈತ ಬಾಂಧವರು ಕೇಳಿದ್ರಲ್ಲ, ಹೊರ್ಟಿಸಿಯಂ ಲೆಕಾನಿ ಅಂದ್ರೆ ಜೈವಿಕ ಕೀಟ ಶಿಲೀಂದ್ರ ನಾಶಕ, ಇದು ಯಾವ ರೀತಿ ಕೆಲಸ ಮಾಡ್ತದೆ, ವಿಶೇಷವಾಗಿ ರಸ ಹೀರ್ತಕ್ಕಂತ ಒಂದು ಕೀಟಗಳ ಹತೋಟಿಗಾಗಿ ಇದನ್ನ ಸಿಂಪರಣೆಯನ್ನ ಮಾಡಬಹುದು ರೈತರು? ಡಾಕ್ಟರ್ ಹೊಸಮನಿಯವರು, ಇವರ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡ್ತೀರಿ, ಇದರ ಒಂದು ಮಾಹಿತಿ ರೈತರಿಗೆ ಬೇಕಾಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ. ರೈತರು ಇದನ್ನ ಖರೀದಿ ಮಾಡಬೇಕಾಗಿತ್ತಂದ್ರೆ ಸಂಪರ್ಕ ಮಾಡಿ ಬಂದು ಒಯ್ಯಬಹುದು. ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡಿ ರೈತರಿಗೆ. ಯಾವುದೇ ತರ ಜೈವಿಕ ಪರಿಕರಗಳಿಗೆ ಬೇಕಾದ್ರೆ ನನ್ನ ಸಂಪರ್ಕ ದೂರ ಸಂಪರ್ಕ 944-972-1715. ಇನ್ನೊಮ್ಮೆ 944-972-1715. ರೈತ ಬಾಂಧವರು ಕೇಳಿದಿರಲ್ಲ, ಹೊರ್ಟಿಸಿಲಿಯಂ ಲೆಕಾನಿ ಈ ಒಂದು ಜೈವಿಕ ಕೀಟ ಶಿಲೀಂದ್ರ ನಾಶಕ ಯಾವ ರೀತಿ ಕೆಲಸ ಮಾಡ್ತದೆ, ಇದ್ರ ಉಪಯೋಗ ಏನಂತಕ್ಕಂಥ ವಿಚಾರ, ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡುವಂಥ ರೈತರು ಕೀಟನಾಶಕವನ್ನು ಜಾಸ್ತಿ ಬಳಸದೆ ಈ ಒಂದು ರಸ ಹೀರ್ತಕ್ಕಂಥ ಕೀಟಗಳ ಹತೋಟಿಯನ್ನು ಮಾಡೋದ್ರೆ ರೈತರು ಖಂಡಿತ ಈ ಒಂದು ತಂತ್ರಜ್ಞಾನವನ್ನು ಬಳಸಲಿ ಅಂತ ಹೇಳೋಣ. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರೇ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೂ ಕೃಷಿಯಲ್ಲಿ ರಸ ಹೀರುವ ಕೀಟ ಹತೋಟಿಗೆ ಜೈವಿಕ ಕೀಟ ಶಿಲೀಂದ್ರ ನಾಶಕ ವರ್ಚಿಲಿಯಂ ಲೇಖನಿ ಬಳಕೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಒಸ್ಮನಿ ಅವರಿಂದ ಮಾಹಿತಿ ಪಡೆದುಕೊಂಡಿರಿ. ಬನ್ನಿ ರೈತ ಬಂಧುರೆ, ಈ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿಯುವುದು. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳುಗರಿಗೆ ಕೇಳಿ, ಲಿಂಗಸೂರು ತಾಲೂಕಿನ ಆಸಿಯಾಳ್ ತಾಂಡದ ಹುನೇಶ್ ಅವರ ಮೀನು ಮಾರಾಟದ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಲಿಂಗಸೂರು ತಾಲೂಕಿನ ಆಸಿಯಾಳ್ ತಾಂಡದ ಯುವಕ ಹೂನಪ್ಪ ಅವರು. ಇವರು ಕೃಷಿಯನ್ನ ಮಾಡ್ತಾ ಮೀನುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅಂತಂದ್ರೆ ಮೀನುಗಳನ್ನು ಹಿಡಿಯುವಂಥವ್ರು, ಅಂತಂದರೆ ಮೀನುಗಾರರ ಹತ್ತಿರ ಇವರು ದೊಡ್ಡ ಪ್ರಮಾಣದಲ್ಲಿ ಮೀನುಗಳನ್ನು ಬೇಕಾಗಿರುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಇವರು ಮೀನುಗಳನ್ನು ಮಾರಿ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ವಿಚಾರಗಳನ್ನು, ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಹೋನಪ್ಪ ಅವರೇ, ಈಗ ತಮ್ಮದು ಕೃಷಿ ಕುಟುಂಬ, ನಿಮಗೆ 8 ಎಕರೆ ಭೂಮಿ ಇದೆ ರೀ? ಏನೇನು ಬೆಳೆ ಬೆಳಿತೀರಿ? ಅಂದ್ರೆ ನಿಮ್ದು ಒಣ ಭೂಮಿ, ನೀರಾವರಿ ಇಲ್ಲ. ನೀರಾವರಿ ಇಲ್ಲ ಸರ್. ಈಗ ನೀವು ಪ್ರತಿ ವರ್ಷನೂ ಕೂಡ ನೀವು ಈಗ ಒಕ್ಕಲ್ತನವನ್ನು ಮಾಡ್ತಾ ಈ ಮೀನುಗಳನ್ನ ಮಾರಾಟ ಮಾಡಕ್ ಬಂದ್ರಿ, ಯಾವ ಯಾವ ಮೀನುಗಳನ್ನ ಎಷ್ಟು ವರ್ಷದಿಂದ ತಾವು ಮೀನುಗಳನ್ನ ಮಾರಾಟ ಮಾಡಕತ್ತೀರಿ? ನಾವು 5 ವರ್ಷ ಆಯ್ತು ಸರ್ ಮೀನುಗಳು ಮಾರಾಟ ಮಾಡದ. 5 ವರ್ಷ ಆಯ್ತು ಸರ್. ಈಗ ಒಕ್ಕಲ್ತನವನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮೀನ ಮಾರುವಂತಹ ಒಂದು ಕೆಲಸಕ್ಕೆ ಯಾಕೆ ಬಂದ್ರಿ? ನೀವು ಯಾರು ಹೇಳಿದ್ರು ಮೀನುಗಳನ್ನ ಮಾರಾಟ ಮಾಡ್ಬೇಕಂತೇಳಿ? ನಾವು ತಿಳ್ಕೊಂಡಿದ್ದೇವೆ ಸರ್, ಅದರ ಸಂಬಂಧ ಮಾರಾಟ ಮಾಡಕ್ಕೆ ಚಾಲು ಮಾಡಿದ್ವಿ ಸರ್. ಹ್ಮ್. ಈಗ ಮೀನುಗಳನ್ನ ಮಾರಾಟ ಮಾಡ್ತೀರಿ, ಎಲ್ಲಿಂದ ತಗೊಂಡ್ಬರ್ತೀರಿ ಮೀನುಗಳನ್ನ? ನಾಣಪುರ ಡ್ಯಾಮ್ ಅಲ್ಲ ಸರ್. ನಾಣಪುರ ಡ್ಯಾಮ್ ಅಂತಂದ್ರೆ ಮೀನುಗಾರರ ಹತ್ರ? ಮೀನುಗಾರ ಅವ್ರು ಅವ್ರ ಹತ್ರ ಹಾಕೊಂಡ್ ಬರ್ತೀವಿ ಸರ್. ಪ್ರತಿದಿನ ಎಷ್ಟು ಕೆಜಿ ಮೀನುಗಳನ್ನ ತರ್ತೀರಿ? ಸಿಗುತ್ತೆ ಸರ್, 50 ಕೆಜಿ ತನ ಸಿಗುತ್ತೆ, 20 ಕೆಜಿ ತನ ಸಿಗುತ್ತೆ, ಒಂದೊಂದ್ ದಿವಸ 10 ಕೆಜಿ ತನ ಸಿಗುತ್ತೆ. ಅಂದ್ರೆ ಅವತ್ತು ಮೀನುಗಾರರ ಹತ್ರ ಅವ್ರು ಎಷ್ಟು ಬಲೆಗೆ ಬೀಳ್ತಾವ ಅಷ್ಟು ಪ್ರಮಾಣದಲ್ಲಿ ನಿಮ್ಗೆ ಮೀನುಗಳು ದೊರಕ್ತಾವ? ಅಲ್ಲ, ಈಗ ನಾಣಪುರ ಡ್ಯಾಮ್ ಇಂದ ತಾವು ಮೀನುಗಳನ್ನ ಕೊಂಡ್ಕೋತೀರ ಅಂತ ಹೇಳಿದ್ರಿ, ಒಬ್ಬರ ಹತ್ರ ಕೊಂಡ್ಕೋತೀರ ಅಥವಾ 4-5 ಜನ ಸೇರಿ ಅವ್ರ ಹತ್ರ ತಗಂತೀರ? ಹೇಗೆ ಅಂದ್ರೆ ಅವ್ರಿಗೆ ಅಡ್ವಾನ್ಸ್ ಹೇಳಿರ್ತೀರಿ ನಮಗೆ ಮೀನ್ ಇಷ್ಟು ಬೇಕಪ್ಪ ಅಂತೇಳಿ? ಹೆಂಗೆ ಈಗ ಮೀನುಗಳನ್ನ ಅಲ್ಲಿ ಕೊಂಡ್ಕೊಂಡಿವಪ್ಪ ಅಂತಂದ್ರೆ ಎಲ್ಲೆಲ್ಲಿ ಹೋಗ್ತೀರಿ ಮಾರಾಟ ಮಾಡಕ? ಮಾರಾಟ ಬಾಬಾದೂರ್ ಸರ್, ಅಲ್ಲಿಂದ ಬಿಟ್ಟು ಅಂದ್ರೆ ಯಾವ ಹಳ್ಳಿಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಸರ್. ಆತರ ಅಂದಾಜು ಎಷ್ಟು ಹಳ್ಳಿಗಳನ್ನ ತಾವು ಓಡಾಡ್ತೀರಿ ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ. ಅಂದ್ರೆ ಮೀನುಗಳು ಜಲ್ದಿ ಕೆಟ್ಟೋಗ್ತಾವ ಯಾಕಂತಂದ್ರೆ ಹಾಳಾಗ್ತಾವ, ವಾಸನೆ ಬಂದ್ಬಿಟ್ಟಿರ್ತದ. ಎಷ್ಟು ಗಂಟೆಗೆ ಹೋಗ್ತೀರಿ, ಎಷ್ಟು ಗಂಟೆ ಒಳಗ ಅವನ್ ಮಾರ್ಬೇಕು? ಮುಂಜಾನೆ ಎದ್ದು ನಾಣಪುರ ಡ್ಯಾಮಿಗೆ 5 ಗಂಟೆಗೆ ಹೋಗ್ಬೇಕು. ಅಂದ್ರೆ ಈಗ 10 ಹಳ್ಳಿ ತಿರ್ಗಾಡ್ಬೇಕಪ್ಪ ಅಂತಂದ್ರೆ ಈಗ ಮಧ್ಯಾಹ್ನ ನಿಮ್ಗೆ 12 ಆತದ? 12 ಗಂಟೆ. ಮೀನುಗಳು ಫ್ರೆಶ್ ಇರ್ತಾವ? ಹೌದು. ಈಗ ಹೆಂಗ್ ಕೆಜಿ ತಗೊಂತೀರಿ, ಯಾವ ಯಾವ ತಳಿಗಳನ್ನ? ಒಂದೇ ಈಗ ಜಿಲೇಬಿ ಇರ್ತದ, ಕಾಟ್ಲಾ ಇರ್ತದ, ರಾ ಇರ್ತದ, ಬೇರೆ ಬೇರೆ ತಳಿ ಇರ್ತಾವ, ಎಲ್ಲ ಮಿಕ್ಸ್ ಮಾಡಿ ತಗಂತೀರಾ ಅಥವಾ ಒಂದೇ ತಳಿ ಏನ ತಗಂತೀರಿ? ಇಲ್ಲ ಇಲ್ಲ ಸರ್, ಎಲ್ಲ ಐಟಮ್ ಇರ್ತಾವ ಸರ್. ಯಾವ ಐಟಮ್ ಇರ್ತೈತಿ ಆ ಐಟಮ್ ತಂದ್ ಮಾಡ್ತೀನಿ ಸರ್. ಯಾಕಂದ್ರೆ ಕಟ್ಲಾ ಇರ್ತೈತಿ, ಆಮೇಲೆ ರವೆ ಇರ್ತಾವ, ಪಾಪ್ಲೆಟ್ ಇರ್ತಾವ, ಆಮೇಲೆ ಆಮೇಲೆ ಇರ್ತಾವ, ಆಮೇಲೆ ತೊರಿ ಅಂತ ತೊರಿ ಅಂತ ಇರ್ತೈತ, ತೊರಿ, ಆಮೇಲೆ ಬಾಳೆ ಮೀನ ಅಂತ ಇರ್ತೈತ, ಆಮೇಲೆ ಕೆಂಪು ಪರ್ಕಿ ಅಂತ ಇರ್ತದೆ ಸರ್. ಒಂದ್ 5-6 ನಮೂನಿ ಮೀನುಗಳನ್ನ ತಾವು ಕೊಂಡ್ಕೋತೀರಿ? ಕೊಂಡ್ಕೊಂತೀವಿ ಸರ್. ಅಂದ್ರೆ ಈಗ ಇಷ್ಟೆಲ್ಲ ತಗೊಂತಿರಲ್ಲ, ತೂಕ ಮಾಡೋದು ಹೆಂಗ? ಈಗ ಹಳ್ಳಿಗಳಲ್ಲಿ ಹೋಗ್ತಾರೆ, ಚೌಕಾಸಿ ಮಾಡ್ದೆ, ಇನ್ನೊಂದ್ ಮೀನ್ ಹಾಕಪ್ಪ, ಇನ್ನೊಂದ್ ಮೀನ್ ಹಾಕ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡು ಅಂತ ಹೇಳ್ತಾರೆ, ಹೆಂಗ ಕೊಡ್ತೀವಿ ಸರ್? ಆತರ ಏನಿಲ್ಲ, ಕೊಡ್ತೀವ್ರಿ ನಾವು, ಬಾಕ್ಸ್ ಮಾಡ್ಕೊಂಡ ಕೊಡ್ತೀವ್ರಿ ಸರ್. ಅಲ್ಲಿಂದ ಸ್ವಲ್ಪ ಹೆಚ್ಚಿಗೆ ಮೀನ್ ಹಾಕಿಂಗಲ್ರಿ ಸರ್, 2 ಕೆಜಿ ನಾವು ಕಾಟ ಮಾಡದ. ಯಾವ ಮೀನು ಇದ್ರು 2 ಕೆಜಿ ಕಾಟ ಮಾಡ್ತೀವ್ರಿ. 10 ಕೆಜಿ ಇದ್ರೆ ನಾವು ತೂಕ ಇರ್ತಾ ಲೆಕ್ಕ ತರ್ತೀವಿ ಸರ್. ಯಾಕಂದ್ರೆ ರೊಕ್ಕ ಅಮೌಂಟ್ ಜಾಸ್ತಿ ಇರ್ತೈತಿ ಸರ್, ಅದು 110 ರೂಪಾಯಿ ದೊಡ್ಡ ಮೀನ ತರ್ತೀವಿ ಸರ್. ಆಮೇಲೆ ಸಣ್ಣ ಮೀನ 80 ರೂಪಾಯಿ ತನ ತರ್ತೀವಿ ಸರ್. ಬೇರೆ ಬೇರೆ ಮೀನ ಆದ್ಮೇಲೆ ರೇಟ್ ಇರ್ತೈತಿ ಸರ್. ಅದು ಸರ್ ಯಾವ ಮೀನ ಅಂದ್ರೆ 300 ರೂಪಾಯಿ ಕೊಡ್ತಾರೆ ನಮಗೆ. ನಾವು ಮಾರಾಟ ಮಾಡೋದ 180-190 ರೂಪಾಯಿ ಮಾರಾಟ ಮಾಡ್ತೀವಿ ಯಾವ ಮೀನುಗಳಿಗೆ. ಅಂದ್ರೆ 1 ಕೆಜಿ ಮೀನಕ್ಕೆ ನಿಮ್ಗೆ 20-30 ರೂಪಾಯಿ ಸಿಗ್ತದ ಅಷ್ಟೇ? ಅಷ್ಟೇ ಸರ್, ಮತ್ತೇನಿಲ್ಲ ಸರ್. ಈಗ ಒಂದೊಂದ್ ಸಲ ಏನಾಗ್ತದ, ಸೀಸನ್ ಬಂದ್ಬಿಟ್ಟಿರ್ತದ, ಮೀನುಗಳು ಹಬ್ಬ ಹುಣ್ಣಿಮೆ ಬಂದ್ಬಿಟ್ಟಿರ್ತಾವ, ಮೀನ ತಿನ್ನಂಗಿಲ್ಲ, ಕೆಲವೊಬ್ರು ಕೊಂಡ್ಕೊಳಂಗಿಲ್ಲ, ಅವಾಗ ಹೆಂಗ್ ಮಾಡ್ತೀರಿ? ಊರ್ ಬಹಳ ಅಡ್ಡಾಡ್ಬೇಕು ಸರ್. ಒಂದೇ ಊರ ಅಡ್ಡಾಡೋದು ಸಿಕ್ಕಾಪಟ್ಟಿ ಹೊರಟಾಗ್ಬೇಕಾಗತ್ತ. ಸರಾಸರಿ ಈಗ ಒಂದ್ ದಿನಕ್ಕೆ 50 ಕೆಜಿ ಮೀನ ಇವತ್ತು ನಿಮ್ಗೆ ಸಿಕ್ತು ಅಂತ ತಿಳ್ಕೊಳ್ರಿ, ಒಂದ್ ದಿನಕ್ಕೆ ನಿಮ್ಗೆ ಪೆಟ್ರೋಲ್ ಖರ್ಚು ತೆಗೆದು ನಿಮ್ಮ ಎಲ್ಲ ಚಾ ಪಾಣಿ ತೆಗೆದು ನಿಮ್ಗೆ ಎಷ್ಟು ಉಳಿತದ್ರಿ ಉನಪುರ? ಸರ್ ಏನಿಲ್ಲ ಅಂದ್ರೆ ಒಂದ 700-800 ರೂಪಾಯಿ ತನ ಬಚಾವ್ ಮಾಡ್ತೀವಿ ನೋಡ್ರಿ ಸರ್ ಅಷ್ಟೇ. ಎಲ್ಲ ನಿಮ್ ಖರ್ಚು ತೆಗೆದು ಪೆಟ್ರೋಲ್ ತೆಗೆದು ನಾಷ್ಟ ಮಾಡೋದು ಅವೆಲ್ಲ ತಿರ್ಗಾಡ್ಬೇಕು? ಎಲ್ಲ ತೆಗದ್ ಸರ್ ಅಷ್ಟೇ. 50 ಕೆಜಿ ಸಿಕ್ಕು ಅಂದ್ರೆ ಅಷ್ಟು ಸಿಗುತ್ತೆ, ಅದು 20 ಕೆಜಿ ಸಿಕ್ಕು ಅಂದ್ರೆ ಒಂದ್ 200-300 ರೂಪಾಯಿ ಸಿಗುತ್ತೆ, ಗೊತ್ತೇನಿಲ್ರಿ. ಈಗ ಹಳ್ಳದಾಗ ಕೆರೆಯಾಗ ನದಿಯಾಗ ಚಲೋ ಮೀನು ಸಿಗಬೇಕು. ಹೌದ್ ಸರ್, ಹೌದ್ ಸರ್. ತೂಕ ಹೆಂಗ್ ಮಾಡ್ತೀರಿ ಮತ್ತೆ? ಈಗ ತೂಕ ಮಾಡೋದು ಹಳ್ಳ್ಯಾಗ ಬಹಳ ಕಷ್ಟ, ಅವಾಗ ತಕ್ಕಡಿ ನಿಮ್ ಜೊತೆ ಇರ್ತದ? ತೂಕ ಅವ್ ಎಷ್ಟ್ ಬೇಕು ಅವಲ್ಲೇ ಕುಂತಲ್ಲೇ ತೂಕ ಮಾಡ್ಬಿಡೋದು? ತೂಕ ಕಠಿಣವಾಗಿ ತೂಕ ಮಾಡಿ ಅವ್ರಿಗೆ ಹೆಚ್ಚಿಗೆ ಮುಂದೆ ಕೊಡ್ಬೋದ್ರಿ ಸರ್, ಕಮ್ಮಿ ಅಂತ ಇಲ್ರಿ. ಅಂದ್ರೆ ನಿಮ್ದು ದುಡ್ಡು ಅವಾಗೆ ಮಾರಿದ ತಕ್ಷಣ ದುಡ್ಡು ಇಸ್ಕೊಂಡ್ಬಿಡ್ತೀರಿ? ಈ ಜೊತೆಗೆ ಈಗ ಹಳ್ಳಿಗೆ ಏನ್ ಮಾಡ್ತಾರ, ಕೆಲವೊಬ್ರು ಈಗ ಕ್ಲೀನ್ ಮಾಡೋದು ಬಹಳ ಸಮಸ್ಯೆ, ಇಲ್ರಿ ನೀವ ಕ್ಲೀನ್ ಮಾಡಿ ಕೊಯ್ದು ನಮಗ್ ಕೊಡ್ರಿ ಅಂತ ಹೇಳ್ತಾರ, ಅದನ್ನು ವ್ಯವಸ್ಥೆ ನಿಮ್ಮಲ್ಲಿ ಅದ? ಅಂದೇನಾದ್ರ ಮೇಲೆ ಸಿಪ್ಪೆ ಎಲ್ಲ ತಿಕ್ಕಿ ಕೊಯ್ದು ಕ್ಲೀನ್ ಮಾಡಿ ಕೊಡ್ತೀರಿ? ರೆಡಿಮೇಡ್ ಮಾಡಿನೇ ಕೊಡ್ತೀನಿ ಸರ್. ಅದಕ್ಕೇನಾದ್ರ ಮತ್ತ ಚಾರ್ಜ್ ಬೇರೆ ಮಾಡ್ತೀರೇನ? ಏನಿಲ್ರಿ ಸರ್, ಮಾಡ್ರೆ ಅದೇ ರೇಟ್ ನಾಗ ಕೊಡ್ರಿ ಅಪ್ಪ ಅಂತ ಹೇಳ್ತಾರೆ, ದಿವಸ ರೇಟ್ ಇರ್ತೈತಿಲ್ರಿ ಸರ್. ಅದೇ ರೇಟ್ ಆ ರೇಟ್ ಕೊಡಲ್ರಿ ಸರ್ ನಮಗ. ಹೌದು, ಯಾಕಂತಂದ್ರೆ ಈಗ ನೋಡಿ, ಸಿಟಿಯಾಗ ನಾವು ರಾಯಚೂರಾಗ ಅಥವಾ ದೊಡ್ಡ ದೊಡ್ಡ ಸಿಟಿಯಾಗ ನಾವು ಬರೀ ಮೀನು ತಗೊಂಡಿವಪ್ಪ ಅಂತಂದ್ರೆ ಕಟ್ ಮಾಡಾರ ಈಗ ಕೆಜಿಗೆ 10 ರೂಪಾಯಿನೋ 20 ರೂಪಾಯಿನೋ ಎಕ್ಸ್ಟ್ರಾ ಕೊಡ್ಬೇಕು. ಹೌದು ಸರ್, ಹೌದು, ಅದು ಕೊಡ್ತಾರೆ, ಯಾರ್ಯಾರು ತಿಳಿದವರು ಕೊಡ್ತಾರೆ. ತಿಳಿದವ್ರ ಗೊತ್ತಿರ್ತಿರ್ತಾರೆ ಸರ್, ಅವ್ರಿಗೆ ಕೊಡಕ್ ಮನಸ್ಸನ್ನ ಅವ್ರು ಆಗಲ್ರಿ ಅವರು. ಅಂದ್ರೆ ಸುಮಾರು ತಾವು ಈಗ 4-5 ವರ್ಷ ಆತು ನೀವು ಮೀನು ಮಾರಾಟ ಮಾಡಕತ್ತಿ? ಹೆಂಗ ನಿಮ್ದು ಸ್ವಂತ ಗಾಡಿ ಅದ? ಗಾಡಿ ಇದೆ ಸರ್. ಮೀನು ಮಾರಾಟ ಮಾಡಿನೇ ಗಾಡಿ ತಗೊಂಡ್ರ ಏನು ಕೈಲಿ ಹಾಕಿ ರೊಕ್ಕ ಹಾಕಿರಿ? ಲೋನ್ ಮಾಡಿ ತಕ್ಕೀನಿ ಸರ್. ಲೋನ್ ಮಾಡಿ ತಕ್ಕೀನಿ, ಕಂತು ಕಟ್ಟಾಕತ್ತೀನಿ. ಏನು ಆಡಿಸ್ಬೇಕಾರ ಬಹಳ ಕಠಿಣ ಐತ್ರಿ ಸರ್. ಈಗ ನೋಡ್ರಿ, ಈಗ ಮೀನು ಮಾರಾಟ ಮಾಡ್ಬೇಕಪ್ಪ ಅಂತಂದ್ರ ದೊಡ್ಡ ಸವಾಲಿನ ಕೆಲಸ. ಏಕನಪ್ಪ ಅಂತಂದ್ರ ಬಿಸಿಲು ಜಾಸ್ತಿ ಬಂತಪ್ಪ ಅಂತಂದ್ರೆ ಕಿವಿಗಳು ನೋಡಿ ನೋಡಿ ತಗಂತಾರೆ, ಈ ಕೆಟ್ಟೈತೋ ಇಲ್ವಾ, ಸ್ವಲ್ಪ ಏನಾದ್ರೂ ರಾಡಿ ಬಂತಪ್ಪ ಅಂತಂದ್ರೆ ಇದು ಕೆಟ್ಟೈತೆ ಅಂತ ಹೇಳ್ಬಿಡ್ತಾರೆ, ಅವಾಗ ಹೆಂಗ್ ಮಾಡ್ತೀರಿ? ಏನಿಲ್ಲ ಸರ್, ಅದು ಒಗದ ಮೀನಾ ಒಗದ ಬರ್ತೀನಿ ಸರ್, ಏನ್ ಮಾಡಕಂಗಲ್ಲ. ಯಾಕಂದ್ರೆ ನನ್ನ ಸಾಲ್ಸ್ ಆದ್ರೆ ಆಗ್ಲಿ, ಯಾರ ಮಂದಿ ಯಾರಿಗೂ ಕೆಡಸು ಹೆಸರು ಕಳ್ಸ್ಕೊಂತೀನಿ ಸರ್, ಆದ್ರೆ ಹೆಸರು ಕಳ್ಸ್ಕೊಂಗಲ್ರಿ ಸರ್. ಹೌದೌದೌದೌದು. ಈಗ ಮೀನ ಕೆಲವೊಬ್ಬರಿಗೆ ಬೇಕಾಗಿರ್ತದ. ಈಗ ನೀನ್ ಅಡ್ವಾನ್ಸ್ ಆಗಿ ನೋಡಪ್ಪ, ಹೂನಪ್ಪ ನನಗೊಂದ್ ಇವತ್ತು 4-5 ಕೆಜಿ ಮೀನಾ ಬೇಕು ಅಂತ ಹೇಳಿ ರಾತ್ರಿ ಅಥವಾ ಬೆಳಿಗ್ಗೆ ಅಡ್ವಾನ್ಸ್ ಯಾರು ಹೇಳ್ತಾರನ? ಹೇಳ್ ತಕ್ಷಣ ಮತ್ ನೀವು ಅವ್ರಿಗೆ ಮೀನು ಹಿಡಿಯವರಿಗೆ ಮಾಹಿತಿ ಕೊಡ್ತೀರಿ, ನನಗೆ ಇಷ್ಟು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಹೇಳಿ. ಹೌದು, ಮಾತ್ ಕೊಟ್ಟಿರ್ತೀವಿ, ತಂದು ಕೊಡ್ತೀನಪ್ಪ ಆಯ್ತು ಅಂತ ಹೇಳಿರ್ತೀವಿ. ಹೌದೌದೌದೌದು. ಅಂತಂದ್ರೆ ನೀವು ಮುಂಜಾನೆ 4 ಗಂಟೆಗೆ ಹೇಳ್ಬೇಕು ಮನೆಗೆ. ವಾರದ 7 ದಿನ ಕೂಡ ಮೀನ ಮಾರಾಟ ಮಾಡ್ತೀರಿ? ಒಂದೇ ದಿವಸ ರೀ ಸರ್, ನಾನು ಬಿಡದ ಅಮಾವಾಸ್ಯ ಒಂದೇ ದಿವಸ ಬಿಡ್ತೀನಿ ಸರ್, ಅಮಾವಾಸ್ಯ ತನ ಹಂಗ ತಲೆ ನಿರ್ತೀರಿ. ಈಗ ನಾರಾಯಣಪುರ ಡ್ಯಾಮ್ ಹೊಳಿ ನೀರು ಅಷ್ಟೇ ಹಡಿತಿರೋ ಅಥವಾ ಏನೋ ಈಗ ಹಳ್ಳ ಇರ್ತಾವ, ಕೆರೆ ಇರ್ತಾವ? ಈಗ ನಿಮ್ಮ ಹತ್ರ ಬಯ್ಯಾಪುರ ಕೆರೆ ಇದೆ, ಉಪ್ಪಾರನಂದಳ ಕೆರೆ ಇದೆ, ಅಲ್ಲಲ್ಲಿ ಕೆರೆಗಳನ್ನು ಮೀನು ಸಾಕಾಣಿಕೆ ಮಾಡ್ತಾರ, ಆ ಮೀನುಗಳು ಸಿಗ್ತಾವ? ಸಿಗ್ತಾವ ಸರ್, ಸಿಗ್ತಾವ. ರೇಟ್ ಕೆರೆಗಳ ಮೀನು ನಾವು ಮೀನುಗಳಿಗೆ ನಾವು ಹೊಳಿದ ಮಾಲ ಇರೋದ ಹೊಳಿದ ಮಾಲ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇದು ಗಿರಿ ಮಾಲ ಅಂದ್ರೆ ಸ್ವಲ್ಪ ಸುಮಾರು ಇರುತ್ತೆ ಈಗ. ಹೌದು, ಯಾಕಂದ್ರೆ ಕಿರಿಗೆ ಬೇರೆ ಆಗತ್ರಿ ಸರ್, ಹೊಳಿ ಬೆಳವಣಿಗೆ ಬೇರೆ ಆಗತ್ತೆ ಸರ್. ಅದು ರುಚಿ ಸ್ವಲ್ಪ ಬೇರೆ ಬೇರೆ ಇರ್ತದಂತಂದ್ರ ಟೇಸ್ಟ್ ಇವಲ್ಲ ಅಂದ್ರೆ ಹೊಳಿ ಮಾಲನೇ ಸರ್. ರುಚಿಗೆ ಉಣಕ ಟೇಸ್ಟ್ ಬರ್ಬೇಕಪ್ಪ ಅಂತಂದ್ರೆ ಹೊಳಿ ಮಾಲು ಚಲೋ ಇರ್ತದ. ಹೊಳಿ ಮಾಲ ಚಲೋ ಇರುತ್ತೆ. ಈಗ ನೀವ ಒಂದು ಕೆರೆ ಗುತ್ತಿಗೆ ಹಿಡ್ಕೊಂಡು, ನೀವ ಒಂದು ಬಲಿ ತಗೊಂಡು ನದಿ ಒಳಗ ಹಾಕಿ ನೀವ ಮರಿ ಹಿಡುವಂತದ್ದು, ಅದನ್ನ ಮಾಡಿದ್ರೆ ಮತ್ತೆ ನಿಮ್ಗೆ ಚಲೋ ಲಾಭ ಸಿಗುತ್ತಲ್ಲ? ಸಿಗುತ್ತೆ ಸರ್. ಏನ್ ಮಾಡಬೇಕು ಸರ್, ಒಬ್ಬರು ಆದೀವಿ, ಏನ್ ಮಾಡಕಾಗಲ್ಲ, ಇವ್ರ ಮಾಡ್ಬೇಕಾದ್ರೆ ಇಬ್ಬರು ಬೇಕಾಗತ್ರಿ ಸರ್ ಅದಕ್ಕೆ. ಒಬ್ಬರು ಹಿಡಿಯಿರ್ಬೇಕು, ಒಬ್ಬರು ಮಾರರ್ ಬೇಕಾಗ್ತದ. ಆತರ ಆಗತ್ತೆ ಸರ್. ಮತ್ತೆ ಹೂನಪ್ಪ ಅವ್ರೀಗ ಡಾಬಾಗಳಲ್ಲಿ ದೊಡ್ಡ ದೊಡ್ಡ ಖಾನಾ ಒಳಗಳಲ್ಲಿ ಏನಾರ ಮತ್ತ ಬಲ್ಕ್ ಆಗಿ ಒಂದು 8-10 ಕೆಜಿ ಹೋಯ್ತಾರ? ಅಂದ್ರೆ ಖಾಯಂ ಗಿರಾಕಿ ನಿಮ್ಗೆ ಇವ್ರಿಗೆ ಇಷ್ಟು ಕೊಡ್ಬೇಕು ದಿನ, ಈಗ ಹಾಲು ಹಾಕಾರಪ್ಪ ಅಂತಂದ್ರೆ ದಿನ ಮನೆಗಳಿರ್ತಾವ, ಈ ಮೀನುಗಳಿಗೆ ದಿನ ಮನೆಗಳಿರಂಗಿಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಮಾರಾಟ ಮಾರ್ಕೆಟ್ ಹೋಗ್ಬೇಕು ಸರ್. ಇವತ್ತು ತಗೊಂಡ್ರು ಏ ಬೇಡಪ್ಪ ನಿನ್ನ ತಿಂದ್ವಿ ಬೇಡ ಅಂತ ಹೇಳ್ತಾರ, ಏ ಇಲ್ಲಪ್ಪ ಇನ್ನೊಂದ್ ಸ್ವಲ್ಪ ಒಂದ್ 1/2 ಕೆಜಿ ಕೊಡು ಅಂತ ಹೇಳಿರ್ತಾರ. ಕೊಡ್ಲೇಬೇಕ್ರಿ ಸರ್, 1/2 ಕೆಜಿ ಇಲ್ಲದ್ರೆ 1/2 ಕೆಜಿ ಕೊಡು ಅಂತ ಹೇಳ್ತಾರ ಸರ್. ಹೌದು, ಅಲ್ಲಿ ಕೊಡ್ಲೇಬೇಕಾಗತ್ತೆ ನಡಂಗಿಲ್ಲ ಸರ್. ಅಂದ್ರೆ ಈಗ ನಿಮ್ದು 1-12 ಗಂಟೆ ಕೆಲಸ ಮುಗಿತದ, ಮತ್ತೆ ಮನೆಗೆ ಬಂದು ಏನ್ ಮಾಡ್ತೀರಿ ಕೆಲಸ? ಏನಿಲ್ಲ, ಹೊಲಗೊಳಗೆ ಕೆಲಸ್ರಿ. ಮತ್ತೆ ಹೊಲಕ್ ಹೋಗ್ಬೇಕು? ಹೋಗ್ಬೇಕ್ರಿ. ನೋಡ್ರಿ, ಈಗ ಮೀನು ಮಾರಾಟ ಮಾಡಕ್ ಒಂದ್ 4-5 ವರ್ಷ ಆಯ್ತು, ಗಾಡಿ ತಗೊಂಡ್ರಿ, ಗಾಡಿ ಮೇಲೆ ಎಲ್ಲ ಮೀನುಗಳನ್ನ ಹಾಕೊಂಡು ಗೋಣಿ ಚೀಲದಾಗ ಒಂಟು ಹೋಗ್ತೀರಿ, ಹೆಂಗ ಚಲೋ ಅನ್ಸೈತ್ರಿ? ಏನಾರ ರೊಕ್ಕ ಗಿಕ್ಕ ಮಾಡ್ಕೊಂಡ್ರಿ ಅಥವಾ ಏನಾರು ನಿಮ್ಗೆ ಒಳ್ಳೇದಾಗ್ಯದ? ಏನಷ್ಟು ಏನಿಲ್ರಿ, ಸುಮ್ನೆ ಜೀವನ ನಡೆಸಾಕತ್ತೀನಿ ಸರ್, ಮತ್ತೇನಿಲ್ಲ, ಸುಮ್ನೆ ಮನ್ಯಾಗ ಕುಂದ್ರಕ್ಕಿಂತ ಕೆಲಸ ಮಾಡಕ್ಕಿಂತ ಅದು ಒಂದ್ ಕೆಲಸ ಆಗತ್ತೆ ಅಂತ ಹೇಳಿ ಒಂಟಾದ್ರಿ ಸರ್. ಅಷ್ಟೇ ಅಂದ್ರೆ ಈಗ ಇನ್ನೊಬ್ರು ಹೊಲದಾಗ ಕೂಲಿ ಹೋಗೋದು ಬೇಡಪ್ಪ, ನಮ್ ದಂಧ ನಮಗಿರ್ಲಿ, ಲಾಭ ಇರ್ಲಿ, ಲಾಸ್ ಇರ್ಲಿ ಅಂತ ಹೇಳಿ ಮಾಡ್ಕಂತ ಹೊಂಟ್ರಿ. ಹೆಂಗ್ರಿ ಈಗ ಮೀನು ಮಾಡಿ ಈಗ ಬಲಿ ಇಟ್ಕೊಂಡು ಅವ್ರಿಗೆ ಹೆಂಗ್ ಲಾಭ ರೀ? ಅವ್ರಿಗೂ ಗಿಡ್ತದ ಮೀನು ಹಿಡಿಯೋರಿಗೆ? ಅಂದ್ರೆ ಖಾಯಂ ನೋಡಪ್ಪ, ಈಗ ರೇಟ್ ರೇಟ್ ಕಡಿಮೆ ಮಾಡಂಗಿಲ್ಲ ನಾವು ಹಿಡ್ದಾಗ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಈಗ ಸೀಸನ್ ದಾಗ ಬಾಳ ಮೀನುಗಳು ಸಿಕ್ಬಿಡ್ತಾವ, ಅವಾಗ ರೇಟ್ ಕಡಿಮೆ ಆಗ್ತದ? ಇಲ್ಲ ಸರ್, ಇಲ್ಲ, ಇಲ್ಲ, ಒಂದೇ ರೇಟ್ ಇರುತ್ತೆ, ಫಿಕ್ಸ್ ರೇಟ್ ಇರುತ್ತೆ ಸರ್ ಅವ್ರ ಹತ್ರ. ಎಲ್ಲಿಗಾದ್ರೆ ಬಂದು ಗಿಡಿ ಮಾರಾಟ ಮಾಡ್ತಾರೆ, ನಮಗ್ ಆಗಂಗಲ್ಲ. ಹೌದು, ಎಲ್ಲಿಗಾದ್ರೆ ಆ ಕಂಪನಿ ಮಾಲಕಿಗೆ ಕೊಟ್ಟು ಕಳಿಸ್ತಾರ ಸರ್. ಅಷ್ಟೇ, ಟೆನ್ ರೇಟ್ ಇದಾರಲ್ರಿ ಸರ್, ಬಿಜಾಪುರ ಮಾಲಕರು ಇರ್ತಾರ, ಆಮೇಲೆ ನಾಲ್ಕಾರು ಮಾಲಕರು ಇರ್ತಾರ. ಆ ಮಾಲಕರು ಗಾಡಿಗೆ ಆಗ್ಬಿಡ್ತಾರ ಸರ್ ಅವ್ರ ಇಲ್ಲಿಂದ. ಹೌದು, ಅವ್ರಿಗೆ ಗಿಡ್ತಪ್ಪ ಅಂದ್ರೆ ಕೊಡ್ತಾರ, ಗಿಡ್ಲಿಲ್ಲಪ್ಪ ಅಂತಂದ್ರೆ ಟೆಂಡರ್ ಕರೆದು ಲಾರಿಗೆ ಹಾಕ್ಬಿಡ್ತಾರ. ನೀವು ಟೆಂಡರ್ ಗಿಂಡರ್ ಹಿಡಿಯಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಲ್ಲ. ಇಲ್ಲ ಸರ್, ಅಷ್ಟು ಕೆಪಾಸಿಟಿ ಇಲ್ಲ ಸರ್ ನಮ್ಮ ಹತ್ರ. ಅಷ್ಟು ಕೆಪಾಸಿಟಿ ಇತ್ತಂದ್ರೆ ನಾವು ವಿಚಾರ ಮಾಡ್ತಿದ್ವಿ ಸರ್. ಈಗ ಉನಪ್ಪ ಅವ್ರಿಗೆ ಸರಾಸರಿ ಒಂದು ತಿಂಗಳಕ್ಕೆ ನಿಮಗೆ ಎಲ್ಲಾ ಖರ್ಚು ಎಲ್ಲಾ ತೆಗೆದು ಗಾಡಿ ಪೆಟ್ರೋಲ್ ತೆಗೆದು ಎಷ್ಟು ಉಳಿತದ್ರಿ ಅಂದಾಜಿ ಮೀನು ಮಾರಾಟದಾಗ? ಏನ್ ಇಲ್ಲ ಅಂದ್ರೆ ಒಂದ್ 5,000 ರೂಪಾಯಿ ಉಳಿತಾಯ. 10,000 ಅಂದ್ರೆ ಬಹಳ ಐತ್ರಿ ಸರ್ ನಮಗೆ ತಿಂಗಳಕ್ಕ. ಅದಕ್ಕ ಮತ್ತ ನಿದ್ದಿಗೆಟ್ಟು ಮಳೆಗ ಚಳಿಗ ಗಾಡಿ ಹಾಕೊಂಡು ಹೋಗ್ಬೇಕು ಕತ್ತಲದಾಗ. ಅದ್ರ ಜೊತೆಗೆ ಈ ಒಕ್ಕಲ್ತನದ ಲಾಭ ಇಲ್ಲ ಅಂತ ಹೇಳ್ತೀರಿ, ನಿಮ್ದು ಭೂಮಿ ಐತೆ ಅಂತ ಹೇಳಿದ್ರಿ, ಯಾಕ ನೀವು ಭೂಮಿಗ ಬೋರ್ ಹಾಕ್ಸ್ಕೊಂಡು ಏನಾದ್ರು ತರಕಾರಿ ಗಿರ್ಕಾರಿ ಮಾಡ್ಕೊಂಡು ಏನಾರು ಒಂದ್ ಮಾಡ್ಬೇಕಲ್ಲ? ಮಾಡ್ಬೇಕಂತ ಮಾಡಿದ್ರೆ ಸರ್, ಎರಡ್ ಮೂರ್ ಹಾಕಿದೀವಿ ಆದ್ರೆ ಫೇಲ್ ಆಯ್ತು, ಅವತ್ತಿಂದ ಏನು ವಿಚಾರ ಮಾಡ್ಲಿಲ್ಲ, ಸಾಲ ಹಾಕ್ತೇನೆ ಮಕ್ಳ ಮೇಲೆ ವಿಚಾರ ಮಾಡ್ಕೊಂಡ್ ಬಂದ್ಬಿಡಿ ಸರ್. ಸಂಸಾರ ಆಯ್ತು, ಮತ್ತೆ ಇದಕ್ಕಿಂತ ಮುಂಚೆ ತಾವು ಎಲ್ಲೆಲ್ಲಿ ದುಡಿದ್ರಿ, ಏನೇನ್ ಕೆಲಸ ಮಾಡಿರಿ ಅನುಭವ ನಿಮ್ಗೆ? ಕಲ್ಲು ಹೊಡೆದಿವಿ ಸರ್. ಎಲ್ಲಿ? ಕ್ವಾರ್ಯಾಗ? ಕ್ವಾರ್ಯಾಗ. ಮಂಗಳೂರು ಕ್ವಾರ್ಯಾಗ ಹೊಡೆದಿವಿ ಸರ್. ಆಮೇಲೆ ಮಾನಗಾವ್ ಅಂತ ಬರ್ತದೆ ಸರ್, ಆ ಕ್ವಾರ್ಯಾಗ ಮಾಡಿದ್ವಿ ಸರ್ ಕೆಲಸ. ಮಂಗಳೂರು, ಬೆಂಗಳೂರು, ಮಹಾರಾಷ್ಟ್ರ ಕಲ್ಲು ಒಡೆಯೋ ಕೆಲಸನೂ ಮಾಡಿರಿ? ಮಾಡಿರ್ಲಿ ಸರ್, ಎಲ್ಲ ದುಡ್ಡು ಬಂದು ಈ ತರ ನಡೆಸ್ತೇವೆ ಅಂತ ಇದು ದಂಧ ಮಾಡಕ್ತೀನಿ ನೋಡ್ರಿ ಸರ್. ಅಷ್ಟೇ, ಅಂದ್ರೆ ಎಲ್ಲ ಅನುಭವ ನಿಮಗಿದೆ, ಅಂದ್ರೆ ಕೂಲಿ ಮಾಡಿದ್ದಿದೆ, ಕಲ್ಲು ಹೊಡೆದಿದೆ, ಲಾಸ್ಟ್ ಗೆ ಎಲ್ಲ ದುಡ್ದು ಈಗ ಊರಾಗ ಇದ್ಕೊಂಡು ಮೀನ್ ಮಾಡಕತ್ತೀರಿ? ಹೌದ್ ಸರ್. ಮತ್ತೆ ಮಕ್ಕಳಿಗ್ರಿ ಏನ ವಿದ್ಯಾಭ್ಯಾಸ, ಅವ್ರಿಗೆ ಏನಾರ ಶಾಲೆಗೆ ಇಲ್ಲಿ ಓದ್ಸಾಕತ್ತೀರಿ? ಓದ್ಸಾಕತ್ತೀನ್ರಿ ಸರ್. ಈಗ ಉನಪ್ಪ ಅವ್ರ, ಈಗ ನೋಡ್ರಿ ನೀವ್ ಹೇಳಿದ್ರಿ ಈಗ ಮಹಾರಾಷ್ಟ್ರ ಮತ್ತೆ ಮಂಗಳೂರು ಮತ್ತೆ ಬೆಂಗಳೂರು ಕಡೆ ಕಲ್ಲು ಹೊಡೆಯೋ ಕೆಲಸ, ಕಲ್ಲು ಹೊಡಿಬೇಕಪ್ಪ ಅಂತಂದ್ರ ಸತ್ವ ಬೇಕು, ಅದಕ್ಕೆ ದಿನಾಲು ಶ್ರಮ ಬೇಕು, ಅದಕ್ಕೆ ಹೆಂಗ್ ಮಾಡ್ತಿದ್ರಿ ಅದನ್ನ? ಇಲ್ಲ ಸರ್, ಅವರು ಬ್ಲಾಸ್ಟ್ ಮಾಡಿ ಕೊಡ್ತಿದ್ರೆ ಆತರ ನಾವು ಒಂದ್ ಟ್ರಿಪ್ಗೆ 200-300 ರೂಪಾಯಿ ಕೊಡ್ತಿದ್ರಿ ಸರ್. ಆತರ ಕಲ್ ಮರದ ದಿನ ನಡೆಸ್ತಿದ್ವಿ ಸರ್, ಒಂದ್ ವಾರದಾಗ ಏನಿಲ್ಲಂದ್ರೆ 3,000-4,000 ರೂಪಾಯಿ ದುಡಿತಿದ್ವಿ ಸರ್. ಅಷ್ಟೇ, ಅಷ್ಟೇ ರೀ ಸರ್. ಅಂದ್ರೆ ಅವರು ಬ್ಲಾಸ್ಟರ್ ಮಾಡಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಸೀಳು ಕೊಡ್ತಿದ್ರು, ನಿಮ್ಗೆ ಯಾವ ಸೈಜ್ ಬೇಕು, ದಿಂಡ್ಗಲ್ ಬೇಕು, ಪಾಟಿಗಲ್ ಬೇಕು, ಅದನ್ನ ನೀವು ಹೊಡೆದಾಕ್ತಿದ್ರಿ? ಜಲ್ಲಿಗೆ ಅಂತಂದ್ರೆ ಕಂಕ್ರಿಗೆ? ಯಾವ್ ಚಲೋ ಅಂತೀರಿ ಈಗ, ಒಕ್ಕಲ್ತನ ಮಾಡ ಚಲೋ ಅಂತಿರು, ಮೀನ ಹೊಡೆ ಚಲೋ ಅಂತಿರು, ಅಥವಾ ಈಗ ಕಂಕರ್ ಕಲ್ಲು ಹೊಡೆ ಚಲೋ ಅಂತೀರಿ, ಹೆಂಗ್ರಿ? ಸರ್, ಜೀವನ ನಡೆಸಬೇಕಂದ್ರೆ ಯಾವ್ದ್ರ ಒಂದ್ ಮಾಡ್ಲೇಬೇಕಂದ್ರೆ ಯಾವ್ದಾರ ಒಂದ್ ಬಿಸಿನೆಸ್ ಮಾಡಿ ಬದುಕ್ಬೇಕಂತೇಳಿ ನೋಡ್ರಿ. ಎಲ್ಲ ಸಾಕಾಗಿ ಮತ್ತೆ ಊರ್ ಕಡೆ ಸೇರ್ಕೊಂಡು ಇದೊಂದು ಮೀನು ಜೊತೆಗೆ ಏನೋ ಒಂದ್ 2 ಎಕರೆ ಭೂಮಿ ಒಳಗ ಕೃಷಿ ಮಾಡಕತ್ತೀರಿ? ಅಷ್ಟೇ ರೀ ಸರ್. ಹೆಂಗ್ರಿ ಮತ್ತೆ ಮೀನ ಮಾಡೋದು ಇದರಿಂದ ಚಲೋ ಅನ್ಸಕತ್ತ ನಿಮ್ಗ? ಅದೇ ರೂಟ್ ನಡ್ಕ ಅಂತ ಹೊಂಟಿನ್ರಿ ಸರ್, ಅದೇ ವಿಚಾರ ಮಾಡ್ಕೊಂಡ್ರಿ ಸರ್. ಮೀನ ಜೊತೆ ಮತ್ತೆ ಇನ್ನೊಂದು, ಈಗ ಮಧ್ಯಾಹ್ನ ನಿಮ್ದು ಕೆಲಸ ಮುಗಿತದ 12 ಗಂಟೆಗೆ, ಮತ್ತೆ 12 ಗಂಟೆ 1 ಗಂಟೆ ಆದ್ಮೇಲೆ ಇನ್ನೊಂದ್ ಏನಾದ್ರೂ ಒಂದು ಕಸಬು ಮಾಡಬಹುದಲ್ಲ? ಇಲ್ಲ, ಒಂದ್ ಕಸಬು ಮಾಡಾಕ್ತೇನೆ, ಪೂರಾ ಮುಗಿಬಿಡ್ತದಲ್ರಿ ಸರ್. ಗಾಡಿ ಓಡಿಸ್ಬೇಕು, ಲೆಕ್ಕಪತ್ರ ಮಾಡ್ಬೇಕು, ಎಲ್ಲ ಮತ್ತ ಚೀಲ ಎತ್ತ ಹಾಕೋದು ಇಳಿಸೋದು ಎಲ್ಲ ಮಾಡ್ಬೇಕು. ಇರ್ಲಿರಿ, ಏನಂದ್ರೆ ಉನಪ್ಪವರಿಗೆ ಏನಾಗ್ತದ ಅಂತಂದ್ರೆ, ರೈತರು ಈಗ ಲಾಸ್ ಆತಪ್ಪ ಅಂತಂದ್ರೆ ಏನೋ ಒಂದು ಉಪಕಸಬು ಮಾಡಬೇಕಾಗ್ತದ. ಒಕ್ಕಲ್ತನ ಜೊತೆ ಮೀನು ಸಾಕಾಣಿಕೆ ಆಗಿರ್ಬೋದು, 4 ಟಗರ್ ಆಗಿರ್ಬೋದು, ಅಥವಾ ಏನೊಂದು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇಂಥವನ್ನ ಯಾವುದೇ ಒಂದು ಉದ್ಯೋಗವನ್ನ ಮಾಡ್ಕೊಂಡಾಗ ನಮ್ಮ ಕೃಷಿ ಜೊತೆಗೆ ಇನ್ನೊಂದು ಆದಾಯ ತಂದುಕೊಡುವಂಥದ್ದು ಆಗ್ತದ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕೆಲಸ ಮೇಲು ಕೀಳು ಅಂತ ಅನ್ಕೋಬಾರ್ದು, ನಾವು ನಿಷ್ಠೆಯಿಂದ ದುಡಿಬೇಕು. ಒಳ್ಳೆದವ್ರು, ಈಗ ಉದಾಹರಣೆಗೆ ನೀವು 10-12 ಹಳ್ಳಿ ತಿರ್ಗಾಡ್ತೀವಿ ಅಂತ ಹೇಳಿದ್ರಿ, ಯಾವ್ಯಾವ ಊರಿಗೆ ತಿರ್ಗಾಡ್ತೀರಿ ಈಗ ಮೀನು ತಗೊಂಡು? ಮುದಗಲ್ ಬಿಟ್ಟಿ ಅಂದ್ರೆ ಮಾರ್ನದಿನಿ ತಾಂಡ ಹೋಗ್ತೀವಿ, ಆಮೇಲೆ ಹಳೆಯವ್ರ ತಾಂಡ ಹೋಗ್ತೀವಿ, ಆಮೇಲೆ ಮತ್ತಿತನ ಹೋಗ್ತೀವಿ ಸರ್. ಹಂಗ ಹಳ್ಳಿಗಳು ಅಡ್ಡಾಡಿ ಮತ್ತಿತನ ಹೋಗ್ತೀವಿ ಸರ್. ಬಸ್ ಈ ಕಡೆ ಹೋಗಿದ್ವು ಅಂದ್ರೆ ಒಂದ್ ಏರಿಯಕ್ಕೆ ಅಂದ್ರೆ ಒಂದ್ ದಿನಕ್ಕೊಂದು 50-60 ಕಿಲೋಮೀಟರ್ ಜರ್ನಿ ಆಗತ್ತೆ ನಿಮ್ಮದು? ಓಡಾಡ್ತೀವಿ. 50-60 ಕಿಲೋಮೀಟರ್ ಓಡಾಡ್ಕೊಂಡು ಮತ್ತೆ ಮನೆಗೆ ಸೇರ್ಬೇಕು. ಒಳ್ಳೇದು ನೋಡ್ರಿ. ಈಗ ಯಾಕಂತಂದ್ರೆ ಮೀನು ಮಾರಾಟಗಾರರಿಂದ ಮೀನು ಹಿಡಿಯೋರಿಂದ ನೀವು ಮೀನುಗಳನ್ನ ಖರೀದಿ ಮಾಡಿ ಹೌದು ಹೌದು ಒಬ್ರಿಗೊಬ್ರು ಸಹಕಾರ ಇರ್ಬೇಕಲ್ಲ. ಅವ್ರು ಹಿಡಿತಾರೆ, ನೀವು ಮಾರಾಟ ಮಾಡ್ತೀರಿ, ಬಳಕೆ ಮಾಡೋರು ಅವ್ರು ಉಣ್ತಾರೆ. ಹಿಂಗೆ ಇದೊಂದು ಆಹಾರ ಇರೋದ್ರಿಂದ ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡ್ಬೇಕು. ಒಳ್ಳೇದು ಓನಪ್ಪ ಅವರೇ, ನಿಮ್ಮ ಮೀನು ಮಾರಾಟದ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆ ರೀತಿಯಿಂದ ಸುಧಾರಿತ ಒಂದು ಫ್ರೆಶ್ ಮೀನುಗಳನ್ನ ನಮ್ಮ ಗ್ರಾಹಕರಿಗೆ ಕೊಡ್ರಿ. ಹೆಚ್ಚಿನ ಒಂದು ಆರೋಗ್ಯಕರವಾದಂತಹ ಒಂದು ಮೀನುಗಳನ್ನ ನಾವು ಕೊಡುವಾಗ ನಮ್ಮ ಗ್ರಾಹಕರಿಗೂ ಒಳ್ಳೆ ಸೇವೆ ಕೊಟ್ಟಂಗೆ ಆಗ್ತದೆ, ಜೊತೆಗೆ ನಿಮ್ಮ ಒಂದು ಲಾಭದ ಪ್ರಮಾಣವೂ ಕೂಡ ಹೆಚ್ಚಿಗೆ ಆಗ್ತದೆ. ನಿಮ್ಮ ಮೀನು ಮಾರಾಟದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಓನಪ್ಪ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ಕೆಳಗಡೆ ಇದುವರೆಗೂ ಲಿಂಗಸೂರು ತಾಲೂಕಿನ ಆಸೆಯಾಳ್ ತಾಂಡದ ಭುವನೇಶ್ ಅವರ ಮೀನು ಮಾರಾಟದ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೆ, ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಪೇಟೆ ಧಾರಣೆ ಕೇಳೋಣ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದ್ರೆ ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಹೆಸರು ಕ್ವಿಂಟಾಲ್ಗೆ ಕನಿಷ್ಠ 7,039 ರೂಪಾಯಿಗಳು, ಸೂರ್ಯಕಾಂತಿ 5,149 ರೂಪಾಯಿಗಳಿಂದ 5,355 ರೂಪಾಯಿಗಳು, ಸಜ್ಜೆ 1,920 ರೂಪಾಯಿಗಳಿಂದ 2,320 ರೂಪಾಯಿಗಳು, ಶೇಂಗಾ ಗುಂಗುರು 3,219 ರೂಪಾಯಿಗಳಿಂದ 5,572 ರೂಪಾಯಿಗಳು, ಸಣ್ಣ ಭತ್ತ ಸೋನ 2,911 ರೂಪಾಯಿಗಳು, ಈರುಳ್ಳಿ 1,970 ರೂಪಾಯಿಗಳಿಂದ 3,670 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 7,100 ರೂಪಾಯಿಗಳಿಂದ 8,200 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂದರೆ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು 2-3 ದಿನ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19.2-20.1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-81% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 37-49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 21-24 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ರೈತ ಬಾಂಧವರು ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನ ನೀರನ್ನ ನಿರ್ಮಿಸಿ ನೀರನ್ನ ಹೊರಹಾಕಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಏರಿಸಬೇಕು. ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯಲ್ಲಿ ಅಲ್ಲಲ್ಲಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸಿನಟೆ ಅಥವಾ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಬೇಕು. 25 gram ಕಾಪರ್ ಆಕ್ಸಿ ಕ್ಲೋರೈಡ್ ಅಂತಂದರೆ COC ಅಥವಾ 20 gram ಕಾರ್ಬನ್ ಡೈಸಮ್ ಅನ್ನು 100 gram ಯೂರಿಯಾ ಜೊತೆ ಸೇರಿಸಿ ಪ್ರತಿ 10 liter ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು ಅಥವಾ ಡ್ರೆಂಚಿಂಗ್ ಮಾಡಬೇಕು. ಹತ್ತಿ ಬೆಳೆಗೆ ಮೆಗ್ನೆಸಿಯಂ ಸಲ್ಫೇಟ್ ಅಥವಾ 10 gram 19-19-19 ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ

ಹಾಗೆ ಹೆಂಡತಿ ನಾದೆ ಏ ಮಾಯೆ ಎಲ್ಲರಿಗೀ ತಾಯಿನಾ